ಈಗ 4 ಎಕರೆ 40 ಚೀಲ ಬೇಕು ಸರ್. ಯಾವ್ದು ಒಳ್ಳೆ ಕಾಲ ಅಂತೀರಿ ನಿಮ್ಗೆ? ಇದೇ ಒಳ್ಳೆ ಕಾಲ ಸರ್. ಹ್ಮ್, ಊಟದಲ್ಲಿ ಮಾತ್ರ ಅದು ಸೊಲ ಕಾಲ. ಹ್ಮ್, ಈಗ ಬೆಳೆ ಜೋರಾಗಿರೋಕೆ ಇದೇ ಒಳ್ಳೆ ಕಾಲ. ಅಂದ್ರೆ ಊಟಕ್ಕೆ ಬೇಕಾದಂತ ಪದಾರ್ಥ ಅದೇ ಒಳ್ಳೇದು. ಅದು ಒಳ್ಳೇದು, ಅದೇ ಒಳ್ಳೇದು. ಆಗೆಲ್ಲ ಜೋಳ ಬೆಳಿತಿದ್ರು. ಹೌದು ಸರ್. ಮತ್ತೆ ಏನು ರಾಗಿ ಬೆಳಿತಿದ್ರ? ಅವಾಗ ರಾಗಿ ಬೆಳಿತಿದ್ರು ಸರ್. ನವಣಿ ಇಂಥದ್ದೆಲ್ಲ ಬೆಳಿತಿದ್ರ? ನವಣಿ ಇದೆಲ್ಲ ಬೆಳಿತಿದ್ರು ಸರ್. ಅದು ಇಟ್ಟಂಗಿ ನವಣಿ ಅಂತಾನೆ ಇಟ್ ಇಟ್ ಸೈಜ್ ಬರ್ತಿತ್ತು ಸರ್, ಅಂತದ್ದು ಸತಿ ಬೆಳೆದು ಸರ್. ಓಹೋ, ಇಟ್ಟಂಗಿ ನವಣಿ ಸರ್. ಅದು ಹೆಂಗಿರ್ತಿತ್ತು? ತೆನೆ ಇಟ್ಟಿಟ್ಟು ಉದ್ದ ಸರ್. ಅದು ಹೌದಾ? ಈಗ ಅದು ಬೆಳೆ ಇದೇನಾ? ಅದು ಇಲ್ಲ ಸರ್, ಈಗ ಎಲ್ಲಿ ನೋಡ್ತು ಕಾಣೋದು ಸರ್, ಸಾವಿ ಇವೆಲ್ಲ ಇಲ್ಲ ಸರ್. ಸಾಮೆ ಇತ್ತು. ನೀವು ಬೆಳೆದಿದ್ರೆ ಅವಾಗೆಲ್ಲ? ಹಾ, ಬೆಳೆದ್ರೆ ಸಾಮೆ ನೀವು ಬಳಸ್ತಿದ್ರ ಊಟಕ್ಕೆ? ಊಟಕ್ಕೆ ಬಳಸಿ ಸರ್. ಒಂದು ಸೇರ್ ಅಚ್ಚಿಡೋದ್ ಸರ್, ಆದ್ರೆ ಅಚ್ಚರ್ ನೆಲ್ಲಕ್ಕೆ ಹಾಕ ಸರ್. ನೆಲ್ಲಕ್ಕೆ ಬಗ್ಗೆ ಸರ್ ಅವಾಗ. ಅವಾಗ ಇವಾಗ ಇದ ನೆಲ್ಲಕ್ಕಿ ಜಾಸ್ತಿ ಆಯ್ತು, ನವಣಕ್ಕೆ ಸಿಗಂಗಿಲ್ಲ ಸರ್. ಸೊ ನೆವಣಕ್ಕಿ ನೆಲ್ಲಕ್ಕಿ ಎರಡು ಮಿಕ್ಸ್ ಮಾಡಿ ಅಡಿಗೆ ಮಾಡ್ತಿದ್ರ? ಅಡಿಗೆ ಮಾಡ್ತಿದ್ದೆ ಸರ್. ಸಾಮೆನ? ಸಾಮೆನ ಅದ್ರ ಮಿಕ್ಸ್ ಸರ್, ಅದು ಮಿಕ್ಸ್ ಮಾಡೇ ಮಾಡ್ತಿದ್ದೆ. ಅದು ಆಕ್ಚುಲಿ ಗಟ್ಟಿ ಪದಾರ್ಥ. ಹೌದು ಸರ್. ಹ್ಮ್ ಹ್ಮ್ ಹ್ಮ್. ಅವಾಗೆಲ್ಲ ರೊಟ್ಟಿ ಸುಟ್ರೆ ಜವರ್ ಸಜ್ಜಿ ಘಮ ಘಮ ಘಮ ಅಂಬತ್ ಸರ್, ಇವಾಗ ಸುಟ್ರೆ ಆಗದಿಲ್ಲ ಸರ್. ಅಲ್ಲ, ಯಾರನ್ನು ಗುರಳು ಹೊರಿತಿದ್ರ ಗುರಳು ಹೊರಿತಾರ ನೋಡ ಅಂತಿದ್ರು ಸರ್. ಅಷ್ಟು ಓಣೆಲ್ಲ ಘಮ್ಮನ್ನೋದು ಘಮ್ಮನ್ನ ಸರ್, ಗುರಳು ಪುಡಿ ಮಾಡಿದ್ರ ಅಂದ್ರೆ. ಹೌದು ಸರ್, ಇವಾಗ ಇಲ್ಲ ಸರ್. ಹ್ಮ್ ಹ್ಮ್. ಈಗ ಊಟದ ರುಚಿ ಕೆಟ್ಟೋಗಿದೆ? ಈಗ ಕೆಟ್ಟೋಗ್ಬಿಟ್ಟು ಸರ್. ಏನ್ ಜಾಸ್ತಿ ಆಯ್ತು ಸರ್, ಊಟಕ್ಕ ರುಚಿ ಇಲ್ಲ ಸರ್. ಕಾರಣ ಏನು ನಿಮ್ ಪ್ರಕಾರ? ಔಷಧಗಳು ಹೊಡಿತೀವಲ್ಲ ಸರ್, ಅದ್ರಲ್ಲಿ ಸಹ ಅದು ಮನುಷ್ಯರಿಗೆ ಜಡ್ಡ ಆಗ್ಲಿ ಜಾಪತ್ ಆಗ್ಲಿ ಬರ್ತದ ಅಂಬದ ತಿಳಿದ್ ಸರ್ ನಮ್ಮಂತಾರಿ. ಏನೋ ಒಂದು ಜೋಳ ಸುಳಿ ಬಿತ್ತ ಅಂಗಡಿಗೆ ಹೋಗೋದು ಔಷಧ ತರೋದು ಹೊಡೆಯೋದು ಅದು ಇನ್ನೇನಾಗಿರ್ತದ ಸರ್. ನಿಮ್ಮ ಅಜ್ಜರ ಕಾಲಕ್ಕೆ ಇವೆಲ್ಲ ಇದ್ವ? ಇಲ್ಲ ಸರ್, ಇಲ್ಲ. ಸುಮ್ಮನೆ ಬಿತ್ತದು ಗಡ್ಡೆ ಹೊಡೆಯೋದು ದಂದ ಗೊಬ್ಬರ ಪಟಿಗೆ ಗೊಬ್ಬರ ಹಾಕತ್ ಸರ್ ಬೆಳೆಯೋದು. ಈ ನಾಗಳ ಗೊಬ್ಬರ ಸತಿ ಇಲ್ಲ ಸರ್, ಇದು ಗೌರ್ಮೆಂಟ್ ಅಂಗಡಿ ಯಾವ ಗೊಬ್ಬರ ಇರ್ಲಿಲ್ಲ. ಇಲ್ಲ ಸರ್. ಈಗ ನೀವೆಲ್ಲ ಅಂಗಡಿ ಗೊಬ್ಬರಕ್ಕೆ ಜೋತ್ ಬಿದ್ದಿದ್ರೆ? ಜೋತ್ ಬಿದ್ದಿದ್ದು ಸರ್. ಹಂಗಾಗಿ ಮನುಷ್ಯರ ಕಾಲುಗಳು ಇವೆಲ್ಲ ಬರೋಕತ್ತೆ ಸರ್. ಮತ್ತೆ ನಿಮ್ಗೆ ಅನಿಸ್ತಾ ಇಲ್ವಾ ನಾವು ಅಂಗಡಿ ಗೊಬ್ಬರ ಬಿಟ್ಟು ತಿಪ್ಪೆ ಗೊಬ್ಬರ ಆಗಿರ್ಬೋದು ಎರೆಹುಳ ಗೊಬ್ಬರ ಆಗಿರ್ಬೋದು ಅಂತರ ಮಾಡಕ್ ಹೋದ್ರೆ ಸರ್ ಇದು ಫಲನ ಬೆಳೆಯಂಗಿಲ್ಲ. ಈಗ ಏನೋ ಮಾಡ್ಬೇಕು, ಮತ್ತೆ ಇದು ದಂದ ಗೊಬ್ಬರ ಕೆಡಬೇಕು. ಆಗಿನ ಲೆಕ್ಕಕ್ಕೆ ಹೋದ್ರೆ ಎಲ್ಲೆಲ್ಲಿ ಕೆಡಬಿಡ್ತು ಅಲ್ಲೆಲ್ಲಿ ತೆನೆ ಜಾಸ್ತಿ ಇರ್ತದೆ. ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ ಸರ್. ಆದ್ರೂ ಚೆನ್ನಾಗಿ ಬರ್ತದೆ ತಾನೇ? ಹಾ, ಚೆನ್ನಾಗಿ ಬರ್ತದೆ. ದನದ ಗೊಬ್ಬರ ಇದೇನ್ ಸರ್ ಗೊಬ್ಬರ? ಈ ವರ್ಷ ಆಗಿದ್ರೆ ಈ ವರ್ಷ ಜಾಜ ಅದು 3 ವರ್ಷ 4 ವರ್ಷ ಕೆಲಸ ಮಾಡ್ತದೆ. ಕೊಟ್ಟಿಗೆ ಗೊಬ್ಬರ? ಕೊಟ್ಟಿಗೆ ಗೊಬ್ಬರ. ದನದ ಸಗಣಿ ಗೊಬ್ಬರ ಇದೆಯಲ್ಲ, ಅದು ಒಂದ್ಸಲ ಬಳಸಿದ್ರೆ ಅಂದ್ರೆ 3-4 ವರ್ಷ ಅದ್ರ ಜೀವಂತವಾಗಿರ್ತದೆ. ಅದ್ರದ್ದು ದನದ್ದು ಗೊಬ್ಬರ ಎಲ್ಲ ಒಂದ್ರಗೆ ಹೋಗತ್ ಸರ್, ಅದು ಕೆಲಸ ಮಾಡ್ತದೆ. ಇಷ್ಟೆಲ್ಲ ತಿಳುವಳಿಕೆ ಇದೆಯಲ್ಲ, ಯಾಕೆ ನೀವು ಇದನ್ನ ಜಾಸ್ತಿ ಜನರಿಗೆ ಅಥವಾ ನೀವು ಬಳಕೆ ಮಾಡೋದಾಗಿರ್ಬೋದು ಜನರಿಗೆ ಇದನ್ನ ಪ್ರೇರೇಪಣೆ ಮಾಡೋದಾಗಿರ್ಬೋದು ಮಾಡ್ತೀರ? ನಾವು ಮಾಡ್ತೀವಿ ಸರ್, ಗೊತ್ತಿದ್ದರು ಗೊತ್ತಿಲ್ದಾರ. ದನಕರುಗಳು ಇದಾವ ನಿಮ್ಮ? ಎಷ್ಟಿದಾವೆ? ಒಂದ 8 ಅದ ಸರ್. 8 ದನಕರುಗಳು ಇದಾವೆ? 8 ಹಸುಗಳು. ಹಸುಗಳು. ಎಮ್ಮೆ ಇದಾವ? ಎಮ್ಮೆ ಅದಾವ ಸರ್. 2 ಎಮ್ಮೆ ಅದಾವ ಸರ್. ಒಂದ 3 ಆಕಳ ಸರ್, 2 ಎತ್ತದ ಸರ್. ಕುರಿಗಳಿದೆ, ದನಕರುಗಳಿದೆ, ಎಮ್ಮೆಗಳಿದೆ, ಮತ್ತೆ ಕೋಳಿ ಸಾಕಾಣಿಕೆ ಇದೆನ? ಕೋಳಿ ಸಾಕಿಲ್ಲ ಸರ್. ಒಬ್ಬ ರೈತರ ಮನೆ ಅಂದ್ರೆ ಇವೆಲ್ಲ ಇರ್ಬೇಕಲ್ವಾ? ಇರ್ಬೇಕು ಸರ್. ಅವಕ್ಕೆಲ್ಲ ವ್ಯವಸ್ಥೆ ಮಳೆಗಾಲದಾಗ ಬೇಕಲ್ಲ ಸರ್, ಹಂಗಾಗಿ ರಕ್ಷಣೆ ಇಲ್ಲ. ಸರಿ, ಈಗ ಎಷ್ಟೆಕರೆ ಭೂಮಿ ಇದೆ ಅಂದ್ರೆ ನಿಮ್ದು? 4 ಎಕರೆ. 4 ಎಕರೆ ಭೂಮಿ ಇದೆ ಅಲ್ಲ, 4 ಎಕರೆ ಭೂಮಿಯಲ್ಲಿ ಈಗ ನೀವ್ ಏನೇನ್ ಬೆಳಿತಿದ್ರಿ? ಈಗೆಲ್ಲ ಈಗ ಬೆಳೆದ ಸರ್ ತರಕಾರಿ, ಉಳ್ಳಾಗಡ್ಡಿ, ಸೊಪ್ಪು ಪಪ್ಪು, 1 ಎಕರೆಗ ಎಲ್ಲ ಐಟಮ್ಸ್, ರಾಜಗಿರಿ, ಕೊತ್ತಂಬರಿ, ಮೆಂತೆ, ಪಲ್ಕ. ಸೊಪ್ಪು ಬೆಳೆಯೋದೆಲ್ಲ ಮೊದ್ಲು ಮಾಡ್ತಿದ್ರ? ಈಗ ನಾನ್ ಮಾಡಕತ್ತೆ, ಅದ 10-12 ವರ್ಷ ಮಾಡಕತ್ತೀವಿ ಸರ್. ಅದ ಊಟಕ್ಕ ದಾರಿ, ದುಡ್ಡು, ಮಕ್ಕಳಿಗೆ ವ್ಯವಸ್ಥೆ, ಶಾಲೆಗೆ ಹೋಗ್ಲಿ ಯಾಕೆ ಆಗ್ಲಿ. ದುಡ್ಡಿನ ವಹಿವಾಟು ಜಾಸ್ತಿ ಆಗಿದೆ ಸೊಪ್ಪಿನ ಬೆಳೆಯಿಂದ. ಅದ್ರಲ್ಲಿ ಸಹ ಮಕ್ಕಳ ಓದ್ಸಾಕ ಅದಕ್ಕ ಇದಕ್ಕ, ಇಲ್ಲಾಂದ್ರೆ ಪಾಸಿಟಿವ್ ಇರ್ತದೆ ಸರ್ ನಮ್ ಜೀವನ. ಈಗ ಸೊಪ್ಪು ಅಂದ್ರೆ ಇಲ್ಲಿ ನಿಮ್ಮ ಹೊಲದಲ್ಲಿ ಯಾವ ಯಾವ ರೀತಿ ಸೊಪ್ಪುಗಳನ್ನ ಬೆಳಿತಾ ಇದ್ರಿ? ಉಳ್ಚಿಕ ಆಗ್ತು ಸರ್, ಮೆಂತೆ ಆಗ್ತು ಸರ್, ರಾಜಗಿರಿ, ಆಮೇಲೆ ಸಬ್ಬಾಕ್ಷಿ, ಕೊತ್ತಂಬರಿ, ಪುದೀನ, ಉಳ್ಳಾಗಡ್ಡೆ ಪಲ್ಯ, ಎಲ್ಲ ಐಟಮ್ ಸಿಗ್ತದೆ ಸರ್, ಎಲ್ಲ ಹೋಗ್ತದೆ ಸರ್. ಈಗ ಇದನ್ನೆಲ್ಲ ಸೊಪ್ಪಿನ ತರಕಾರಿ ಇದೆ ಅಂದ್ರೆ ದಿನಾ ಕೆಲಸ ಇದ್ದಿದೆ ಅಲ್ವಾ? ಡೈಲಿ ಸರ್, ಪುರುಸತೆ ಇಲ್ಲ ಸರ್. ವರ್ಷದ 365 ದಿನ ನೀವು ಬಿಸಿ ಇರ್ತೀರಿ? ಬಿಸಿ ಇರ್ತೀನಿ. ಒಂದು ಈಗ ಇಲ್ಲಿಗೆ ಬಂದಿನಲ್ಲ ಸರ್, 1/2 ಗಂಟೆ ಗ್ಯಾಪ್ ಸತಿ ನಮಗೆ ಸಿಕ್ಕ್ರ ಒಂದ್ 100 ಸೀಟು ಸೊಪ್ಪು ಕೇಳ್ತಿದ್ವಲ್ಲಪ್ಪ ಅನ್ನೋದಂದಿದ್ರು. ಈಗ ನಾವು ನಿಮ್ ಸಮಯ ಕಸ್ಕೊಂಡಿದ್ದೀವಿ. ಇಲ್ಲ ಸರ್, ನಾವು ಮತ್ತೆ ಅನುಭವ ತಿಳ್ಕೊಬೇಕು ಸರ್. ಈಗ ನೀವು ಎಷ್ಟು ಜನ ಸೇರ್ಕೊಂಡು ಈ ಸೊಪ್ಪಿನ ವ್ಯವಸಾಯದಲ್ಲಿ ತೊಡ್ಕೊಂಡ್ರಿ ಕುಟುಂಬದಲ್ಲಿ? ನಮ್ ಕುಟುಂಬದಾಗ ಸರ ಈಗ 5 ಮಂದಿ ಇದೇ ಕೆಲಸ ಮಾಡ್ತೀವಿ ಸರ್. ಯಾರ್ಯಾರು? ನಮ್ ಮಕ್ಕಳೊಂದು ಇವಾಗ ಶಾಲೆ ರಜೆ ಆಯ್ತಾ, ಅವ್ರೊಂದು 3 ಸರ್, ನಾವೊಬ್ರು ಗಂಡ. ಎಲ್ರಿಗೂ ಕೆಲಸ ಇರ್ತದೆ? ಎಲ್ಲರಿಗೂ ಕೆಲಸ ಸರ. ಮಕ್ಕಳು ನೈಟ್ ಬಂದು ಓದ್ಕೊಂತಾವ, ಈಗ ಒಂದ್ ಸ್ವಲ್ಪ ಸೊಪ್ಪು ಕಿತ್ತು ಕೊಟ್ಟು ಆಸರಾಕಾರ ಅವ್ರ ನಮಗೆ ಸೂಡ್ ಕಟ್ಟೋದು, ಸೂಡ್ ಕಟ್ಟಿ ಕೊಡ್ತಾರ, ಬೆಳಿಗ್ಗೆ ತಗೊಂಡು ಹೋಗಿ ಮಾರ್ಕೆಟ್ ಕೊಟ್ಟು ಮತ್ತೆ ಬರ್ಬೇಕು ಸರ್. ಹೌದು, ಮಾರುಕಟ್ಟೆ ಅಂದ್ರೆ ಎಲ್ಲಿ ನಿಮಗೆ ಮಾರುಕಟ್ಟೆ ಹತ್ರ ಆಗುತ್ತೆ? ಹೊಸಪೇಟೆ ಸರ್. ಹೊಸಪೇಟೆ? ಹೆಂಗಿದೆ ಈಗ ನಿಮಗೆ ಬೆಲೆ, ಹೆಂಗ್ ಸಿಗುತ್ತೆ ಸೊಪ್ಪಿಗೆ ಅಲ್ಲಿ ಮಾರ್ಕೆಟ್? ಏನ್ ರೇಟ್ ಹಾಕತ್ ಸರ್? ಈಗ ಎಲ್ಲರೂ ಕಲಿತಾರೆ ಸರ್, ಅಲ್ಲಿ ಅದ್ ರೇಟ್ ಏನ್ ನಡೀತಾ ರೇಟ್ ಹಾಕ್ಸಿ. ಅಲ್ಲ, ನಿಮ್ಮ ಖರ್ಚು ವೆಚ್ಚ ತೆಗೆದು ನೀವು ರೇಟ್ ನಿಗದಿ ಮಾಡ್ಬೇಕಲ್ವಾ? ನಾವು ಮಾಡ್ಬೋದು ಸರ್, ಇಲ್ಲಿ ಕೆಲ್ಸಗಳು ನೀಡಲ್ಲ ಸರ್. ನಮ್ಮವ್ರ ಒಬ್ರು ಎಷ್ಟಿದ್ರೆ ಅಲ್ಲೇ ಕುಂತ್ಕೊಂಡ್ ಮಾಡಿದ್ರೆ ನಮಗೆ ಲಾಭ ಐತೆ ಸರ್. ನೀವು ಮಾರಿದ್ರೆ? ನಾವು ಮಾರಿದ್ರೆ ಸರಿ. ನಾನು ಹೇಳೋದಂದ್ರೆ ಈಗ ನೀವು ಇಷ್ಟು ಇಷ್ಟು ಎಕರೆಯಲ್ಲಿ ಸೊಪ್ಪು ಬೆಳಿತೀರ ಅಂತ ಇಟ್ಕೊಳ್ಳಿ, ಈಗ ಇಷ್ಟಿಷ್ಟು ಖರ್ಚಾಗುತ್ತದೆ ಅಂತ ನೀವು ಬೆಲೆ ನೀವೇ ಡಿಸೈಡ್ ಮಾಡ್ಬೋದಲ್ಲ, ಇದು ಇಷ್ಟಕ್ಕೆ ಮಾರಿ ಬರ್ಬೇಕು ನಾನು, ಹಂಗಾಗಲ್ವಾ? ಆಗತ್ ಸರ್, ಹಂಗಾಗತ್ತೆ. ಟೈಮ್ ತಾಂತ ಸರ್, ಅಲ್ಲಿ ಒಬ್ರು ಎಷ್ಟು ಖಾಲಿ ಮಂದಿ ಇದ್ರು ನಮ್ಮನೆಲ್ಲ, ಈಗ ನಾವು ಅವ್ರಿಗೆ ಓರ್ಸಲ್ಲ ಸರ್, 2 ರೂಪಾಯಿ 2.5 ಕೊಟ್ಬಿಡ್ತೀವಿ, ಅವ್ರು 5 ರೂಪಾಯಿ 4 ರೂಪಾಯಿ ಹಿಂಗೆ ಮಾರ್ಕೊಂತ ಅಲ್ಲೇ ಕುಂತಲ್ಲ. ಈಗ ನಿಮ್ಗೆ ಇದು ಲಾಭ ಅನಿಸ್ತಾ ಇದೆಯಾ? ಲಾಭ ಅನ್ಸರ್, 1 ರೂಪಾಯಿ ಬೀಜಕ್ಕೆ ಹೋದ್ರೆ 1 ರೂಪಾಯಿ ನಮ್ಗೆ ಸಿಗ್ತದೆ ಸರ್, 1 ರೂಪಾಯಿ ಸಿಗ್ತದೆ, 50 ಪೈಸೆ ಸಿಗ್ತದೆ ಸರ್, ಮಾರ್ಕೆಟ್ ಅಲ್ಲಿ ಹೆಂಗ ಹೆಂಗ ಸರ್. ಈಗ ಹೊಸಪೇಟೆ APMC ಅಲ್ಲಿ ಹೋಗ್ತೀರಾ ಅಥವಾ ನೀವು ಹೊರಗಡೆ ಬೇರೆ ಕಡೆ ಕೊಡ್ತೀರಾ? APMC ಅಲ್ಲಿ. APMC ಅಲ್ಲಿ ಹೆಂಗೆ ಹರಾಜ್ ಹಾಕ್ತಾರಾ ಅಥವಾ ಸುಮ್ಮನೆ? ಇಲ್ಲ ಇಲ್ಲ ಸರ್, ಸೈಡ್ ಕೊಡ್ತಾರೆ ಸುಮ್ಮನೆ ಸರ್. ಯಾರು ಬೇಕಾದ್ರೂ ತಗೋಬೋದು, ಯಾರು ಬೇಕಾದ್ರೆ ಬರ್ತಾರೆ ಸರ್, ತಗೋತಾರೆ, ಬೇರೆ ಕಡೆಗೆ ಹೋಗ್ತಾರೆ ಸರ್. ಹಂಗೆ ನೀವು ಈ ಮಾಲೆಲ್ಲ ಸೀಡ್ ಕಟ್ಟೋ ಕೆಲಸ ಯಾವಾಗ್ಲಿಂದ ಶುರುವಾಗ್ತದೆ? ದಿನಾಲು ಡೇಲಿ ಸರ್. ಸೊಪ್ಪು ತೆಗೆದು ಕಿತ್ತಿ ಸೀಡ್ ಕಟ್ಟ, ಅದು ಆ ಕೆಲಸ ಶುರು ಆಗದೆ ಯಾವಾಗ? 2 ಗಂಟೆ ಸ್ಟಾರ್ಟ್ ಮಾಡ್ತೀವಿ ಸರ್. ಯಾವಾಗ ಮುಗಿತದೆ ಅದು? ನಮ್ಮದು 7 ಬೈ ಇರ್ತದೆ, ಸಾಯಂಕಾಲ 7 ಗಂಟೆ. 7-8 ಸರ್. ಮತ್ತೆ ಅದನ್ನ ಮಾರ್ಕೆಟ್ಗೆ ಹೋಗೋದು ಯಾವಾಗ? ಬೆಳಗ್ಗೆ 3:30 ಸರ್. 3:30? ಹಾಂ ಸರ್. ನಿದ್ದೆ ಮಾಡೋದು ಕಡಿಮೆ ನೀವು ಹಂಗಾರೆ? ನಿದ್ದೆ ಸರ್ ಮಾಡ್ಬೇಕು ಸರ್, ಇದೊಂದು ಕಿತ್ಕೊಂಡಿರ್ತು, ನಿದ್ದೆ ಇಟ್ಕೊಂಡ್ರೆ ಕೆಟ್ಟ ಹೋಗ ಸರ್, ಇಟ್ಕೊಂಬ ವಸ್ತಲ್ಲ ಅದು ಸರ್, ಹಂಗಾಗಿ 3:30 ಹೋಗ್ಬೇಕು ಸರ್. ಒಟ್ಟು ಸೊಪ್ಪು ತರಕಾರಿ ಬೆಳೆಗಾರರು ಯಾವಾಗ್ಲೂ ಶ್ರಮ ಶ್ರಮ ಸರ್, ವಿಶ್ರಾಂತಿ ಅನ್ನೋದು ಇರೋದಿಲ್ಲ, ಹಗಲು ರಾತ್ರಿ ಕೆಲಸ ಮಾಡೋದೇ. ಬೆಳಗ್ಗೆ ಮುಂಜಾನೆವರೆಗೂ ಒಳಗೆ ಅಲ್ಲಿ ಹೋಗ್ಬಿಡ್ಬೇಕು ನೀವು, ಮೈ ತಾಕಂದು ಊಟ ಮಾಡಿ ಮಲ್ಕೊಂಬೋದು ಸರ್. ಮತ್ತೆ ಮುಂಜಾನೆ ಅದ ಕೆಲಸ ಸರ್, 3:30 ಗೂಡಿ ಹೋಗೋದು, ಅಲ್ಲಿ ಕೊಟ್ಟು ಬಂದು ಮತ್ತೆ ಇಲ್ಲಿ ನೀರು ಕಟ್ಟೋದು, ಬೀಜ ಚಲ್ಕೊಂಬೋದು, ಇವೆಲ್ಲ ಅದಾವ ಸರ್. ಈ ಸೊಪ್ಪಿನ ಬೀಜಗಳನ್ನ ಆಯ್ಕೆ ಹೇಗೆ ಮಾಡ್ತೀರಿ ನೀವು, ಎಲ್ಲಿಂದ ತರ್ತೀರಿ? ಅಂಗಡಿಯಲ್ಲಿ ತರ್ತೀವಿ ಸರ್. ಅಲ್ಲ, ಯಾರಾದ್ರೂ ಹೇಳ್ತಾರ ಇಂಥ ಕಡೆ ಹೋಗ್ರಿ ಅಂತ ಒಳ್ಳೆ ಬೀಜ ಸಿಗುತ್ತೆ ಅಂತ ಹೇಳಿ? ಎಲ್ಲಿ ಬೇಕಲ್ಲಿ ಇಲ್ಲ ಸರ್. ಕ್ವಾಲಿಟಿ ಹೇಗ್ ಡಿಸೈಡ್ ಮಾಡ್ತೀರಿ? ಕ್ವಾಲಿಟಿ ಸರ್ ನಿಮ್ಮ ಅಂಗಡಿಯಲ್ಲಿ ನಾವು ತಗೊಂಬಂದಿವಪ್ಪ, ಬೇಸ್ ಬೆಳೆ ಬಂತು ಆ ಎಂಡೆಗ್ ತರೋದು ಸರ್, ಆ ಎಂಡೆಗ್ ಬೀಜ ಫೇಲ್ ಆಯ್ತಂದ್ರೆ ಆ ಎಂಡೆಗ್ ಬಿಟ್ಬಿಡೋದು ಸರ್, ಪಕ್ಕದ ಅಂಗಡಿ ಹೆಂಗೆ ಸರ್, ಒಳ್ಳೆ ಕ್ವಾಲಿಟಿ ಯಾರು ತರ್ತಾರೆ ಸರ್ ಅವ್ರಿಗೆ ಸೇಲ್ ಸರ್ ಅಲ್ಲಿ. ಈಗ ಸೊಪ್ಪಿನ ಬೆಳೆಗಳಿಗೆ ರಾಸಾಯನಿಕ ಔಷಧಿಗಳ ಬಳಕೆ ಹೆಚ್ಚಿರ್ತದ? ಒಂದು ಲೆಕ್ಕ ನೋಡಿಕೆ ಅಂದ್ರೆ ಸರ್, ಈ ಜೀವಾಮೃತ ಮಾಡಿ ಹಾಕಿವೆ ಅದು ಮೊನ್ನೆ ಹಕ್ಕಲಾಗಿದೆ ಸರ್. ವೀರಿಕಾಯಿ ಕನಿಷ್ಠ ಅಂದ್ರೆ 1.5 ತಿಂಗಳು ಕೊಡ್ತಾವ ಸರ್ ಅವ್ರು, ಅಂತದ್ 2 ತಿಂಗಳು 2.5 ತಿಂಗಳು ಹೀರಿಕಾಯಿ ಮಾರಿನ ಸರ್. ಜೀವಾಮೃತ ಬಳಸ್ತೀರಿ ನೀವು? ಜೀವಾಮೃತ ಹಾಕಿವಿ ಸರ್. ಇದನ್ನೆಲ್ಲಿ ಕಲ್ತ್ರಿ? ಬಾಳೆ ಗಿಡಗಳಿಗೆ ಅಲ್ಲಿ ಸೊಂಡ್ರಲ್ಲಿ ಇದ್ವಿ ಸರ್, ತೋಟದಲ್ಲೇ ಅಲ್ಲಿ ಮಾಡೋದ್ ನಾವು ಕಲ್ತ್ಕೊಂಡ್ವಿ ಸರ್. ನೋಡಿ ಹೇಳಿದ್ರು ಬುಕ್ದಾಗ ತೆಗೆದು ಸಾರ ಇಷ್ಟಿಷ್ಟು ಹಾಕ್ಬೇಕಪ್ಪ, ಇಷ್ಟು ಲೀಟ್ರಿಗೆ ಇಷ್ಟು ಆಕಳ ಗೋಮಂತ್ರ, ಸಗಣಿ, ಮ್ಯಾರಿ ಮಗ್ಳು ಮಣ್ಣು, ಅಲಸಂದಿ ಇಟ್ಟು ಇಷ್ಟು ಕೆಜಿಗೆ ಇಷ್ಟು ಅಂತಂದು ಎಲ್ಲ ಹೇಳ್ಕೊಟ್ಟಿದ್ರು ಸರ್. ಅದನ್ನ ನಾನು ಇಲ್ಲಿ ಉಪಯೋಗಿಸ್ದೆ, ಅದು ಇವತ್ತಿನಿಂದ ಕೆಲ್ಸಕ್ಕೆ ಬಂದ್ ಸರ್ ಅಲ್ಲಿ. ಅಲ್ಲ, ಈ ಜೀವಾಮೃತವನ್ನು ನೀವೇ ತಯಾರು ಮಾಡ್ತೀರಿ? ಈಗ ನಾವೇ ತಯಾರು ಮಾಡ್ತೀವಿ. ಅದು 7 ದಿನದಾಗ ಸ್ಮೆಲ್ ಬರ್ತದೆ ಸರ್, ಒಂದೇ ಸೈಡ್ ತಿರ್ಕೊಂತ ಇರ್ಬೇಕು ಸರ್, ಒಂದ್ ಸೈಡ್ ತಿರುದ್ರೆ 7 ದಿನ ಅಂತಾರ ಗಮ ಗಮ ಗಮ ಗಮ ಅಂತ ಸರ್. ಅಲ್ಲ ದುರ್ಗಪ್ಪ, ಈಗ ಜೀವಾಮೃತದಿಂದ ಒಳ್ಳೆ ಇಳುವರಿ ಬರುತ್ತೆ ಮತ್ತೆ ಒಳ್ಳೆ ಗುಣಮಟ್ಟದ ಬೆಳೆ ಬರುತ್ತೆ ಅಂತ ಹೇಳಿದ್ರಿ, ಆಮೇಲೆ ಅದು ಜಲ್ದಿ ಕೆಡೋದಿಲ್ಲ ಅಂತ ಹೇಳ್ತೀರಿ. ಈಗ ಈ ಜೀವಾಮೃತ ತಯಾರು ಮಾಡೋದನ್ನ ನಮ್ಮ ಆಕಾಶವಾಣಿ ಕೇಳುವ ರೈತರಿಗೆ ಸ್ವಲ್ಪ ವಿವರವಾಗಿ ಹೇಳ್ರಿ, ಏನೇನ್ ಬೇಕು, ಹೆಂಗೆ ಅದನ್ನ ಕಲಿಸ್ಬೇಕು ಮೊದ್ಲಿಂದ ಹೇಳ್ರಿ. ಒಂದ್ 10 ಲೀಟರ್ ಆಕಳ ಗೋಮ ಅಂತ ಹಾಕಿದ್ರ ಒಂದು 500 ಲೀಟರ್ ನೀರ್ ಹಾಕಿದ್ರೆ ನಡೀತದೆ ಸರ್, ಇಲ್ಲ ಕಡಿಮೆ ಹಾಕಿದ್ರೆ ನಡೀತದೆ ಸರ್. ಗಿಡಗಳು ಅಲ್ಲಿ ನಮ್ಗೆ ಎಷ್ಟೆಷ್ಟ ಅಷ್ಟು ಹಾಕ್ಯಂ ಸರ್, 250 ಲೀಟರ್ ಡ್ರಮ್ ನಲ್ಲಿ ಮಾಡ್ಕೊಂತೀರಿವಲ್ಲ? ಡ್ರಮ್ ನಲ್ಲಿ ಸರ್ ಹಾಕ್ಯಂದ ಆಮೇಲೆ ಒಂದು 5 ಕೆಜಿ ಅಲಸಂದಿ ಹಿಟ್ಟನ್ನ ಹಾಕ್ಬೋದು, ಇಲ್ಲ ಹೆಸರು ಬ್ಯಾಳೆ ಹಿಟ್ಟನ್ನ ಹಾಕ್ಬೋದು, ಹುಳಿ ಹಿಟ್ಟನ್ನ ಹಾಕ್ಬೋದು. ಒಟ್ಟು ದ್ವಿದಳ ಧಾನ್ಯ ಹಿಟ್ಟು ಬೇಕು? ಬೇಕು ಸರ್. ಅಲಸಂದಿ ಹಿಟ್ಟಾಗ್ಬೋದು, ಹುಳಿ ಹಿಟ್ಟಾಗ್ಬೋದು, ಮತ್ತೆ ಹೆಸರಿಟ್ಟಾಗ್ಬೋದು, ಇವು ಮೂರಲ್ಲೇ ಇರಬೇಕ ಬೇರೆ ಯಾವ್ದಾದ್ರು ಆಗ್ಬೋದು? ಒಳ್ಳೇದೇ ಸರ್, ಇವ್ ಮೂರಲ್ಲಿ ಯಾವ್ದಾದ್ರು ಹಾಕ್ಬೇಕು, ಹಾಕಿದ್ರೆ ಒಳ್ಳೇದು ಸರ್. ಮೂರು ಹಾಕಿದ್ರು ತೊಂದ್ರೆ ಇಲ್ಲ? ತೊಂದ್ರೆ. ಆಮೇಲೆ ಹತ್ತು ಲೀಟರ್ ಆಕಳು ಗೋಮಂತ್ರ ಹಾಕಿದ್ರೆ ಇದು ಒಂದು ಹತ್ತು ಕೆಜಿ ಹಾಕ್ಬೇಕು ಸರ್. ಅದೊಂದು ಹತ್ತು ಅದೊಂದು ಹತ್ತು ಮಾಡ್ಬಿಟ್ರೆ ಸರ್ ನೆಡ್ ಇನ್ನೂರ ಐವತ್ತು ಐನೂರು ಲೀಟರ್ ಗಿಡ ನೋಡಿ ಮಾಡ್ಕೊಂಡ್ಬಿಟ್ರೆ ನೀರು ನಡೀತೈತೆ ಸರ್. ಒಂದು ಪುಟ್ಟಿ ಸರ್, ದೊಡ್ಡ ಕೆಬ್ಬಣ ಪುಟ್ಟಿಲ್ಲ, ಒಂದು ಪುಟ್ಟಿ ಮಣ್ಣು ಹಾಕ್ಬೇಕು ಸರ್. ಅದಕ್ಕೆ ಮಣ್ಣು ಯಾವ್ದು ಎಲ್ಲಿಂದ ಆಯ್ಕೆ ಮಾಡ್ಕೋಬೇಕಂತ? ಅದೇ ನಮ್ಮ ಹೊಲದಲ್ಲಿ ಒಂದು ಮೂಲೆಗಳ ಮಣ್ಣು ತಗೊಂಡು ಹಾಕ್ಬೇಕು ಸರ್. ಬದುನಲ್ಲಿರೋದ? ಹ್ಞೂ ಸರ್. ಆಮೇಲೆ ಇದು ಸಗಣಿ ಗೊಬ್ಬರ ಸರ್. ಸಗಣಿ ಗೊಬ್ಬರ ಈಗ ಐನೂರು ಲೀಟರ್ ಆಯ್ತಂದ್ರೆ ಒಂದು ಇಪ್ಪತ್ತು ಕೆಜಿ ಹಾಕ್ಬೋದು ಸರ್. ಇಪ್ಪತ್ತು ಕೆಜಿ ಸಗಣಿ, ಇಪ್ಪತ್ತೈದು ಮೂವತ್ತು ಹಾಕಿದ್ರೆ ನಡೀತೈತೆ ಸರ್. ಮೂವತ್ತು ಕೆಜಿ ಸಗಣಿ ಬೇಕು. ಇಪ್ಪತ್ತೈದರಿಂದ ಮೂವತ್ತು ಕೆಜಿ. ಹ್ಞೂ ಸರ್. ಒಂದು ಎರಡು ಪುಟ್ಟಿ ನಮ್ಮ ಲೆಕ್ಕ, ಪುಟ್ಟಿ ಲೆಕ್ಕ ಲೆಕ್ಕ ಅದ ಆಗಲ್ಲ. ನಾವು ಏಳು ದಿನ ಅಂತಾರ ಮೂರಟ್ ತಿರುಬೇಕು ಸರ್. ಅದು ಒಂದೇ ಸೈಡ್ ಮೂರು ಸೈಡ್ ತಿರ್ಕೊಂತ ಇದ್ಬಿಟ್ರೆ ಮಧ್ಯಾಹ್ನದಾಗ ಬೆಳಿಗ್ಗೆ ಸಾಯಂಕಾಲ ಸರ್. ಏಳು ದಿನ ಮೇಲೆ ಆಗಲೇ ಸ್ಮೆಲ್ ಬರ್ತದೆ ಸರ್, ಅದು ವಾಸನೆ ಬರ್ತದೆ ಗಮ ಗಮ ಗಮ ಗಮ ಅಂತತೆ. ಅಲ್ಲೇ ಬಂದ್ಮೇಲೆ ಇನ್ನ ನಾಲ್ಕೈದು ದಿನ ಮೇಲೆ ನೀನು ಯಾವಾಗ ಉಪಯೋಗಿಸ್ಬೋದು ಸರ್. ಅದ್ ನಾಲ್ಕು ಹ್ಞೂ ಸರ್. ಅದನ್ನ ಹೇಗೆ ಸ್ಪ್ರೇ ಮಾಡ್ತೀರಾ ನೀವು? ಬಡ್ ಬೆಡ್ಗೆ ಹಾಕ್ಬಿಡ್ತೀವಿ ಸರ್ ನಾ. ಬಡ್ ಬೆಡ್ಗೆ ಒಂದೊಂದು ಲೋಟ ಲೋಟ. ಹ್ಞೂ ಸರ್. ಈಗ ಸೊಪ್ಪಿನ ಸಸಿಗಳು ಸಿಕ್ಕ ಚಿಕ್ಕದಿರ್ತದ, ಅಷ್ಟಕ್ಕೂ ಹಾಕ್ಬೇಕಲ್ವ? ಆ ಸೊಪ್ಪಿಗೆಲ್ಲ ಸರ್, ಸೊಪ್ಪಿಗೆ ಅದನ್ನ ಬಿಟ್ಟರೆ ನಾವ್ ಏನ್ ಮಾಡ್ತೀವಿ ಸರ್, ಕಲೆದಾಗ ಬಿಟ್ಬಿಡ್ತೀವಿ. ಕಲೆದಲ್ಲಿ ಬಿಟ್ಬಿಡ್ತೀವಿ, ಬೋದಲ್ಲಿಗೆ ಬಿಟ್ಬಿಡ್ತೀವಿ ಸರ್. ನೀರಿಗೆ ಗುಟ್ಟ ಹರಿದು ಹೋಗ್ತದೆ ನೀರಿಗೆ, ಅದು ಬೇರೆ ಬೆಳೆಗಳಿಗೆ ಇದು ಬಡ್ಡಿಗೆಲ್ಲ ಹಾಕೊಳ್ತಾ ಹೋಗ್ತೀವಿ. ಹೋಗ್ತೀವಿ ಸರ್. ಈ ಕೆಲಸ ಯಾರು ಬೇಕಾದ್ರೂ ಮಾಡ್ಬೋದು? ಮಾಡ್ಬೋದು. ಇದೇನು ರಾಸಾಯನಿಕ ಅಲ್ಲ, ವಿಷ ಇರಲ್ಲ. ವಿಷ ಇಲ್ಲ ಸರ್. ಮನೇಲಿ ಇರೋರು ಮಕ್ಕಳ ಯಾರಾದ್ರೂ ಕೆಲಸ ಮಾಡ್ಬೋದು ಸರ್. ವಿಷ ಅಂತಕ್ಕದ್ದೇನಿರಲ್ಲ ಸರ್. ಈಗ ಜೀವಾಮೃತ ಬಳಸೋದನ್ನ ಸರ್ ಯಾವಾಗ್ಲಿಂದ ನೀವು ರೂಢಿ ಮಾಡ್ಕೊಂಡ್ರಿ ಸರ್? ಈಗ ಒಂದು ಆರು ಏಳು ವರ್ಷ ಮಾಡ್ಕೊಂಡ್ವಿ ಸರ್. ಈಗಲೂ ಬಳಕೆ ಮಾಡ್ತಾ ಇದ್ರಿ? ಮಾಡ್ತಾ ಇದ್ರಿ. ಈಗ ಸೊಪ್ಪಿನ ನಿಮ್ಮ ಕೃಷಿಯಲ್ಲಿ ಎಲ್ಲದಕ್ಕೆ ಇದನ್ನೇ ಬಳಕೆ ಮಾಡ್ತಾ ಇದ್ರಿ? ಬಳಕೆ ಮಾಡ್ತೀವಿ ಸರ್. ಹೊರಗಿನ ಅಂಗಡಿ ಔಷಧಿಗಳು ತರೋದು ಕಡಿಮೆ ಮಾಡಿ ತರಲ್ಲ? ಪೂರ ತರೋದಿಲ್ಲ ಈಗ. ಈಗ ನೀವು ಆರ್ಥಿಕವಾಗಿ ಸ್ವತಂತ್ರರು ಒಂದ್ ರೀತಿಯಿಂದ. ನೀವು ದುಡಿದ ಹಣವನ್ನ ರಾಸಾಯನಿಕ ಗೊಬ್ಬರದ ಅಂಗಡಿಗಳಿಗೆ ಇಡಲ್ಲ ಈಗ? ಇಡಲ್ಲ ಸರ್. ಮನೆಯಲ್ಲೇ ಬಳಕೆ ಮಾಡಿ ಸರ್. ಸರ್, ಈಗ ನಿಮ್ಮನ್ನ ಅನುಸರಿಸಬೇಕು ಅಂತ ಯಾರಾದ್ರೂ ಬರ್ತಾರ? ಈಗ ದುರ್ಗಪ್ಪ ನೋಡಪ್ಪ, ಅಂಗಡಿಗೆ ಖರ್ಚು ಮಾಡೋದಿಲ್ಲ ದುಡ್ಡು, ಗೊಬ್ಬರಕ್ಕೆ ದುಡ್ಡು ಇಡೋಲ್ಲ, ಔಷಧಿಗಳು ದುಡ್ಡು ಹಾಕೋಲ್ಲ, ಖರ್ಚು ಜಾಸ್ತಿ ಆಯ್ತಲ್ಲ ಸರ್. ಖರ್ಚು ಆಯ್ತಲ್ಲ ಸರ್. ಖರ್ಚು ಯಾವ್ದಿದೆ ಮಕ್ಕಳಿಗೆ ಸರ್? ಅದು ಸರಿ. ಈಗ ಅದು ಮನೆ ಕುಟುಂಬಕ್ಕೆ ವೆಚ್ಚ ಮಾಡ್ಲೇಬೇಕು, ಒಪ್ಕೊಳ್ಳೋಣ. ಈಗ ಗೊಬ್ಬರ ರಾಸಾಯನಿಕಗಳಿಗೆ ದುಡ್ಡನ್ನ ಹಾಕದೆ ಕೃಷಿ ಮಾಡ್ತಾ ಇದ್ದಾನೆ ಒಬ್ಬ ಮಾದರಿ ರೈತ ಈತ ಅಂತ ಹೇಳಿ ಯಾರಾದ್ರೂ ನಿಮ್ಮನ್ನ ನೋಡಿ ಮಾಡಣಪ್ಪ ಅಂಬರ್ ಅವ್ರ ಮನಸ್ಸಿನಲ್ಲಿ ಹುಟ್ಟಬೇಕು ಸರ್. ಬರ್ತಾರ ಯಾವಾಗಾದ್ರೆ ಯಾರಾದ್ರೂ ಬರ್ತಾರ ಸರ್? ಅವ್ರಿಗೆ ಮತ್ತೆ ಅವ್ರಿಗೆ ನಾವು ಹೇಳಕ್ ಆಗಲ್ಲ ಸರ್. ನಮ್ಮನ್ ನೋಡಿ ಅವ್ರು ಮಾಡ್ಬೇಕು ಸರ್. ಈಗ ನಾವು ಕರ್ಕಂತೀವಿ ಸರ್, ಒಂದ್ ಕೈ ಒಂದ್ ಕೈಯಲ್ಲಿ ಇನ್ನೊಂದ್ ಕೈ ಆದ್ರೆ ನಮಗೆ ಸಪೋರ್ಟ್ ಇರ್ತಾರ ಅವ್ರು, ಹೋಗಕ್ಕ ಜೊತೆಗೆ ಇರ್ತಾರ, ಬರೋಕ ಜೊತೆಗೆ ಇರ್ತಾರ ಅಂತ ಅವ್ರು ನಮ್ಮನ್ ನೋಡಿ ಕಲಿಬೇಕು ಸರ್. ಹೇಳ್ತು ಈ ತರ ಮಾಡ್ತೀವಿ ನೋಡಪ್ಪ ಅಂತ. ಈಗ ನಿಮ್ಮ ಈ ತರದ ಕೃಷಿಗೆ ಅಕ್ಕಪಕ್ಕದವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ? ಅಂದ್ರೆ ಈತೇನಪ್ಪ ಅಂಗಡಿ ಗೊಬ್ಬರ ತರಂಗಿಲ್ಲ, ಒಂದು ಎಣ್ಣೆ ಹೊಡೆಯಂಗಿಲ್ಲ, ಏನು ಮಾಡಂಗಿಲ್ಲ, ಹಿಂಗೇನಾದ್ರೂ ನೆಗೆಟಿವ್ ಆಗಿ ಮಾತಾಡ್ತಾರ ಅಥವಾ ಒಳ್ಳೇದು ದುರ್ಗಪ್ಪ ನೀನು ಏನ್ ಹಾಕಿ ಬೆಳೆಸಿಯಪ್ಪ ಅಂತಾರ ಸರ್? ಹೌದಾ, ಏನ್ ಹಾಕಿ ಬೆಳೆಸಿ ನಿನ್ನ ಹೊಲದಾಗ ಪಲ್ಲೆ ಇಷ್ಟು ಮಡಿಗೆ ಬರ್ತತಲ್ಲ, ಏನ್ ಹಾಕ್ತಾರ ನೀವು ಅಂತ ಕೇಳ್ತಾರ ಸರ್? ಕೇಳ್ತಾರೆ. ಅಷ್ಟು ಚೆನ್ನಾಗಿದೆ ಸರ್. ಈ ರೀತಿಯಾಗಿ ನೀವು ರಾಸಾಯನಿಕ ಕ್ರಿಮಿನಾಶಕಗಳಾಗ್ಲಿ ಗೊಬ್ಬರವಾಗ್ಲಿ ಯಾವ್ದನ್ನು ಬಳಸದೆ ಸಾವಯವ ಗೊಬ್ಬರಗಳನ್ನ ಜೈವಿಕ ಗೊಬ್ಬರಗಳನ್ನ ಬಳಸಿ ನೀವು ತರಕಾರಿ ಸೊಪ್ಪನ್ನ ಬೆಳೀತಾ ಇದ್ರಿ, ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗ್ತದ? ಹೇಗೆ? ಒಂದೊಂದಷ್ಟು ಸಿಗ್ತದೆ ಸರ್, ಒಂದೊಂದು ಸಿಗಲ್ಲ ಸರ್. ನೀವು ಪಡೆಯಂಗಲ್ಲ ಸರ್, ನೀವೆಲ್ಲ ಕ್ರಿಯೇಟ್ ಮಾಡ್ಬೇಕಲ್ವಾ? ನೋಡ್ರಿ, ನಾವು ಇದಕ್ಕೆ ಔಷಧಿ ಬಳಸಲ್ಲ, ಇದರಲ್ಲಿ ವಿಷನೇ ಇರೋದಿಲ್ಲ, ಇದು ಒಳ್ಳೆ ಆಹಾರ, ಪೌಷ್ಟಿಕ ಆಹಾರ ಅಂತ ಹೇಳಿ ಜನರಿಗೆ ಮೋಟಿವೇಟ್ ಮಾಡೋದು. ಈಗ ನಿಮ್ಗೆಂತೂ ಗೊತ್ತಿರ್ತದ ಸರ್. ಈಗ ನನಗೆ ಗೊತ್ತಾಗುತ್ತೆ ಸರಿ, ಆದ್ರೆ ಎಪಿಎಂಸಿ ಅಲ್ಲಿ ಯಾರು ಕೇಳ್ಬೇಕು? ಮತ್ತೆ ಹೇಗೆ ಸಾವಿರಾರು ಜನ ಕಲಿತಾರ? ಅದಕ್ಕಾಗಿ ನೀವು ಪ್ರತ್ಯೇಕ ಮಾರ್ಕೆಟ್ ಮಾಡ್ಕೊಂಡ್ರೆ ಜಾಸ್ತಿ ದುಡಿಬೋದಲ್ಲ ಅಂತ. ಇಲ್ಲೇ ಬಂದು ಹೋಯ್ತಾರ ಸರ್, ಯಾಕಂದ್ರೆ ಅವ್ರು ಗಲೀಜ್ ನೀರಿಗೆ ಬೆಳೆಯಲ್ಲ, ಅವತ್ತು ಪಲ್ಯ ನೋಡಿ ಚೆನ್ನಾಗಿ ಬರ್ತದೆ, ಎರಡು ದಿನ ಇಟ್ಕಂದ್ರೆ ತಡಿತೈತೆ ಕಳ ಕಳ ಅಂತತೆ. ಮದುವೆಯವರು ಪ್ರತಿಯೊಬ್ರು ಬಂದು ಇಲ್ಲೇ ಹೋಯ್ತಾರ ಸರ್. ಇನ್ನ ಅದಕ್ಕಿಂತ ಇನ್ನೇನ್ ಬೇಕು ಸರ್, ಹೆಚ್ಚಿಗೆ ಹಾಕಿಂದಿರ್ತಲ್ಲ ಸರ್ ಮಾರ್ಕೆಟ್ಗೆ, ಸುಮ್ಮನೆ ವೇಸ್ಟ್ ಆಗಿಬಿಡ್ತೈತೆ ಅಂಬುದು ಮಾರ್ಕೆಟಿಗೆ ಹೋಯ್ತು ಸರ್. ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳು ಕೃಷಿಯಲ್ಲಿ ಏನೇನ್ ಕೆಲಸ ಮಾಡ್ತಾರ? ಅವ್ರು ನೀರ್ ಕಟ್ಟದ್ ಸರ್. ನಾನು ಮಾರ್ಕೆಟ್ಗೆ ಹೋದ್ರೆ ಬೆಳಗ್ಗೆ ಕರೆಂಟ್ ಅಲ್ಲ ಸರ್, ನೀರ್ ಕಟ್ತಾರ, ಬಂದಾಗ ಮತ್ತೆ ಪಲ್ಯ ಕಿತ್ಕೊಡ್ತಾರ, ಅವ್ರು ನಮಗೆ ಸಹಾಯ ಮಾಡ್ತಾರ ಸರ್ ಹೆಣ್ಮಕ್ಳು. ಕೃಷಿ ಅಂದ್ರೆ ಮನೆಯಲ್ಲಿ ಇರೋರಿಗೆ ಎಲ್ಲರಿಗೂ ಕೆಲಸ ಕೊಡುತ್ತೆ. ಎಲ್ಲರಿಗೂ ಕೆಲಸ ಐತೆ ಸರ್. ಈಗ ನೀವು ನಿಮ್ಮ ಮುಂದಿನ ಮಕ್ಕಳಿಗೆ ಇದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀರಿ? ಕೃಷಿಯಲ್ಲಿ ಒಳ್ಳೇದಪ್ಪ, ನಾನು ನೆಮ್ಮದಿಯಿಂದ ಬದುಕ್ತಿದ್ದೀನಿ ಕಣ್ರಯ್ಯ, ನೀವು ಇದರಲ್ಲಿ ಚೆನ್ನಾಗಿ ಬದುಕ್ಬೋದು ಅಂತೇಳಿ ಅವ್ರನ್ನ ಈ ದಾರಿಯಲ್ಲಿ ನಡೆಸೋಕೆ ಇಷ್ಟಪಡಿಸ್ತೀರೋ? ಅಪ್ಪ, ಇದು ಯಾಕೆ ಬೇಕು, ಕಷ್ಟ ಇದೆ ಅಂತೇಳಿ ಅವ್ರನ್ನ ಬೇರೆ ಏನಾದ್ರು ದಾರಿಗೆ ಹಚ್ಚಕ್ಕೆ ಇಷ್ಟಪಡ್ತೀರ? ಹೇಗೆ ಒಂದ್ ಲೆಕ್ಕ ನೋಡಿದ್ರೆ ಸರ್, ನಮ್ ಕಷ್ಟ ಮಕ್ಕಳು ಪಡಬಾರ್ದು,

ಸೂಕ್ತವಾದ ತಳಿಯ ಬೆಳೆಯಿರಿ. ಹೆಚ್ಚು ಇಳುವರಿ, ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ. ಬೇಸಿಗೆ ಬಿಸಿಲಿಗೆ ಯಾವ ತಳಿಗಳು ಇದ್ದರೆ ಹೇಳುವವನು ನಾನು ಬೆಳೆಯಲು. ಬೇಸಿಗೆ ಬಿಸಿಲಿಗೆ ಯಾವ ತಳಿಗಳು ಇದ್ದರೆ ಹೇಳು ಅವನು ನಾನು ಬೆಳೆಯಲು. ಜತ್ರೋಪ ಜತ್ರೋಪ ಹತ್ತರೋ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ ಜತ್ರೋಪ ಜತ್ರೋಪ ಹತ್ತರೋಪ ಹತ್ತರೋಪ